ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಸಾಕಷ್ಟು ತಳಿಗಳಿವೆ ಅಂತ ಕೇಳಿದ್ವಿ. ಸಾಮಾನ್ಯವಾಗಿ ಗೇರು ಅಂದ ತಕ್ಷಣ ಉಳ್ಳಾಲದ ನೆನಪಾಗ್ತದೆ, ಉಳ್ಳಾಲ ಒಂದು ಎರಡು ಮೂರು ಅಂತ ಹೇಳ್ತೀವಿ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ತಳಿಗಳು ಹಾಗೂ ಅವುಗಳ ಒಂದು ವೈಶಿಷ್ಟ್ಯತೆಗಳು ಏನೇನು? ಮೊದಲನೇದಾಗಿ ನಾವು ತಳಿಗಳ ಒಂದು ಪ್ರಾಮುಖ್ಯತೆ ಗೇರು ತಳಿಯಲ್ಲಿ ಬಳಸೋದು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಸರ್. ನಾವು ತಳಿ ಅಭಿವೃದ್ಧಿ ಯಾವುದೇ ಬೆಳೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ಏಕೆಂದರೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಆದರೆ ತಳಿ ಅಭಿವೃದ್ಧಿ ನಮ್ಮ ಕೃಷಿ ಬೆನ್ನೆಲುಬು. ಹಾಗಾಗಿ ಪ್ರತಿ ಬೆಳೆಯಲ್ಲಿಯೂ ತಳಿ ಅಭಿವೃದ್ಧಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ತಳಿ ಅಂತ ಯಾವುದಕ್ಕೆ ಕರಿತೀವಿ, ಒಂದು ತಳಿ ಅಂದರೆ ಹೇಗಿರಬೇಕು, ಅದು ಒಂದು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆ ಗುಣಗಳು ಏಕರೂಪತೆಯಾಗಿರಬೇಕು ಮತ್ತು ಭಿನ್ನತೆಯನ್ನು ತೋರುವಂತಹ ಸಸ್ಯಗಳ ಗುಂಪುಗಳು. ಮತ್ತೆ ಇನ್ನೊಂದು ರೀತಿಯ ವ್ಯಾಖ್ಯಾನ ಕೊಡಬೇಕಪ್ಪ ಅಂತಂದ್ರೆ, ಸಸ್ಯ ತಳಿ ಎಂದರೆ ನಾವು ಹೇಳ್ತೇವೆ, ಸಸ್ಯ ತಳಿ ಎಂದರೆ ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಉದ್ದೇಶಗಳಿಗೆ ಗಮನವಾದ ಯಾವುದೇ ಲಕ್ಷಣ ಹೊಂದಿರುವ, ಉದಾಹರಣೆಗೆ ರೂಪಣಾತ್ಮಕವಾಗಿರಬಹುದು, ಶಾರೀರಿಕ ಲಕ್ಷಣ ಆಗಿರಬಹುದು, ಸಸ್ಯ ಕೋಶಗಳ ವ್ಯತ್ಯಾಸಗಳ ಲಕ್ಷಣ ಆಗಿರಬಹುದು, ರಾಸಾಯನಿಕ ಗುಣಗಳ ಲಕ್ಷಣಗಳಾಗಿರಬಹುದು, ಇವುಗಳಿಂದ ಪ್ರತ್ಯೇಕಿಸಲಾದ ಸಸ್ಯಗಳ ಒಂದು ಗುಂಪು, ಅದಕ್ಕೆ ನಾವು ಸಸ್ಯ ತಳಿ ಎಂದು ಕರೆಯುತ್ತೇವೆ ಸರ್. ಇವುಗಳನ್ನು ನಾವು ಲೈಂಗಿಕವಾಗಿ ವಂಶಾಭಿವೃದ್ಧಿ ಮಾಡಬಹುದು ಅಥವಾ ಅಲೈಂಗಿಕವಾಗಿಯೂ ಸಹ ವಂಶಾಭಿವೃದ್ಧಿ ಮಾಡಬಹುದು. ಗೇರುವಿನಲ್ಲಿ ಸರ್, ನೀವು ಹೇಳಿದಾಗೆ ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಸುಮಾರು ತಳಿಗಳು ಬಂದಿದೆ. ಅದು ಮೊದಲು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅದರಲ್ಲಿ ಒಳಪಟ್ಟಿತ್ತದು. ತದನಂತರ ಗೇರುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗೇರು ಸಂಶೋಧನಾ ಕೇಂದ್ರ ಪುತ್ತೂರು ಅದನ್ನು ಪ್ರಾರಂಭ 1986 ಪ್ರಾರಂಭಿಸಲಾಯಿತು. ಅಲ್ಲಿಂದ ಗೇರುಗೆ ಒತ್ತು ಕೊಟ್ಟಿದ್ದರಿಂದ ಅಲ್ಲಿ ವಿವಿಧ ರೀತಿಯ ಸಂಶೋಧನೆಗಳು, ಎಲ್ಲಾ ರೀತಿಯ ಸಂಶೋಧನೆಗಳು, ತಳಿ ಅಭಿವೃದ್ಧಿ ಇರಬಹುದು, ಬೇಸಾಯ ಕ್ರಮಗಳು, ಕೀಟಶಾಸ್ತ್ರ ಮತ್ತು ಗೇರುವಿನ ಸಂಸ್ಕರಣೆ, ಇದೆಲ್ಲವನ್ನು ಕುರಿತಾಗಿ ನಮ್ಮ NRCC ಅಂತ ಏನು ಕರಿತೇವೆ ಅದು ನೋಡ್ಕೊಳ್ತಾ ಇದೆ. ತದನಂತರ ಅದು 2009 ನಿರ್ದೇಶನಾಲಯವಾಗಿ ಪರಿವರ್ತನೆ ಆಯಿತು. ರೈತರು ಗೇರು ಬೆಳೆಯನ್ನು ಬೆಳೆಯುವ ಮೊದಲು ತಳಿಗಳ ಆಯ್ಕೆ ಬಹಳ ಪ್ರಮುಖ. ಅವರ ಒಂದು ಅವಗುಣಕ್ಕೆ ತಕ್ಕಂತೆ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಗೇರುವಿನಲ್ಲಿ ಎರಡು ವಿಧವಾದ ತಳಿಗಳಿವೆ. ನಾವು ಒಂದು ಆಯ್ಕೆ ತಳಿಗಳಂತೆ ಕರಿತೇವೆ, ಇನ್ನೊಂದು ಸಂಕರಣ ತಳಿಗಳಂತ ಕರಿತೇವೆ. ಆಯ್ಕೆ ತಳಿಗಳೆಂದರೆ ನಮ್ಮ ಗೇರು ತಳಿಯಲ್ಲಿ ಏನು ವಿವಿಧತೆ ಇದೆ ತಳಿಗಳ ವೈವಿಧ್ಯತೆಯಲ್ಲಿ, ಅದನ್ನು ಅದರಲ್ಲಿ ನಾವು ಒಳ್ಳೆಯದನ್ನ ಆಯ್ಕೆ ಮಾಡಿ ಅದನ್ನು ನಾವು ಅಲೈಂಗಿಕವಾಗಿ ಪುನರುತ್ಪಾದನೆ ಮಾಡುವುದೇ ಆಯ್ಕೆ ತಳಿ. ಉದಾಹರಣೆಗೆ ನಮ್ಮ NRCC ಸೆಲೆಕ್ಷನ್ 2, ಅದು ಒಂದು ಆಯ್ಕೆ ತಳಿ. ಅದೇ ರೀತಿ ನಮ್ಮ ಭಾಸ್ಕರ ಇನ್ನೊಂದಿದೆ, ಭಾಸ್ಕರ ತಳಿ, ಅದು ಸಹ ಆಯ್ಕೆ ತಳಿ. ಅದು ನಮ್ಮ ಸಸ್ಯ ತಳಿ ವೈವಿಧ್ಯತೆಯನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿದಂತಹ ತಳಿ. ತದನಂತರ ಸಂಕರಣ ತಳಿಗಳು, ಅವು ನಾವು ಹೈಬ್ರಿಡ್ಸ್ ಅಂತ ಏನು ಕರಿತೇವೆ, ಸಂಕರಣ ತಳಿಗಳು, ಅವು ಸಂಕರಣ ತಳಿಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸಂಕರಣ ತಳಿಗಳು ಏನಂದರೆ ಒಂದು ಗಂಡು ಒಂದು ಹೆಣ್ಣು ಮರಗಳನ್ನು ಆರಿಸಿಕೊಂಡು ಅವುಗಳನ್ನು ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಸಂಕರಣ ಮಾಡಿ ನಂತರ ಅವುಗಳ ಗಿಡಗಳನ್ನು ಬೆಳೆದು, ಬೀಜಗಳಿಂದ ಬಂದಂತಹ ಗಿಡಗಳನ್ನು ಬೆಳೆದು ಆ ಗಿಡಗಳಲ್ಲಿ ಉತ್ತಮವಾದ ಮರವನ್ನು ಆರಿಸಿ 8-10 ನಂತರ ಉತ್ತಮವಾದ ಮರವನ್ನು ಆರಿಸಿ ಅವುಗಳ ಇಳುವರಿಯನ್ನು ಗಣನೆಗೆ ತೆಕ್ಕೊಂಡು ನಾವು ಅದನ್ನು ನಮ್ಮ ಈಗ ಪ್ರಚಲಿತ ಇರತಕ್ಕಂಥ ತಳಿಗೆ ಅದನ್ನ ಇಳುವರಿ ಹೋಲಿಕೆ ಮಾಡಿ ನಂತರ ಅದನ್ನ ಹೊಸ ತಳಿಯಾಗಿ ಬಿಡುಗಡೆ ಮಾಡ್ತಕ್ಕಂಥ ತಳಿ, ಅದು ಸಂಕರಣ ತಳಿ. ಆ ಸಂಕರಣ ತಳಿಗೆ ಉದಾಹರಣೆ ಕೊಡಬೇಕಪ್ಪ ಅಂದ್ರೆ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ನೇತ್ರ ಗಂಗಾ ಅಥವಾ H130 ಅಂತ ಏನ್ ಹೇಳ್ತೇವೆ, ಮತ್ತೆ ನೇತ್ರ ಜಂಬೋ 1, ಇವುಗಳು ಸಂಕರಣ ತಳಿಗಳು. ನಂತರ ನಮ್ಮ ದೇಶದಲ್ಲಿ ಇನ್ನು ಸಂಕರಣ ಅನೇಕ ಸಂಕರಣ ತಳಿಗಳಿವೆ. ಉದಾಹರಣೆಗೆ ಕೇರಳದ ಧನ, ವೆಂಗುರ್ಲಾ ಸಂಶೋಧನಾ ಕೇಂದ್ರದ ವೆಂಗುರ್ಲಾ 7-4, ಈ ರೀತಿಯ ಸಂಕರಣ ತಳಿಗಳು ಇದಾವೆ. ಈಗ ಕರ್ನಾಟಕಕ್ಕೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಅಥವಾ ಉತ್ತರ ಈ ಕರಾವಳಿ ಜಿಲ್ಲೆಗಳಿಗೆ ಶಿಫಾರಸು ಮಾಡಿರುವಂತಹ ತಳಿಗಳು ಯಾವ್ಯಾವ? ಕರಾವಳಿ ಜಿಲ್ಲೆಯಲ್ಲಿ ಎಲ್ಲಾ ತಳಿಗಳನ್ನು, ಗೇರುವಿನ ಎಲ್ಲಾ ತಳಿಗಳನ್ನು ಬೆಳೆಯಬಹುದು ಸರ್. ಯಾಕಂದ್ರೆ ಮೂಲತಃ ಗೇರು ಕರಾವಳಿಯಲ್ಲಿ ಬಂದು ಅಲ್ಲಿಯ ಹವಾಗುಣಕ್ಕೆ ಹೊಂದಿಕೊಂಡಂತಹ ಗೇರು ಬೆಳೆ. ಹಾಗಾಗಿ ಕರಾವಳಿಯಲ್ಲಿ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ, ಉದಾಹರಣೆಗೆ ವೆಂಗೂರ್ಲದ್ದಾಗಬಹುದು, ಭುವನೇಶ್ವರದ್ದಾಗಬಹುದು, ಬಾಪಟ್ಲದ್ದಾಗಬಹುದು, ಉಳ್ಳಾಲದ್ದು, ಕೇರಳ ಮಡಕತರದ್ದು, ಎಲ್ಲಾ ತಳಿಗಳು ಇಲ್ಲಿ ನಮ್ಮಲ್ಲಿ ಇದಾವೆ. ಅವು ಎಲ್ಲಾ ತಳಿಗಳು ಉತ್ತಮವಾಗಿ ಇಳುವರಿಯನ್ನು ಕೊಡ್ತಾ ಇದ್ದಾವೆ ಸರ್. ಈಗ ಬೇರೆ ಬೇರೆ ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದನ್ನು ಒಂದೊಂದಾಗಿ ನೋಡುವ. ಈ ಭಾಸ್ಕರ ತಳಿಯ ಒಂದು ವಿಶೇಷತೆ ಏನು? ಭಾಸ್ಕರ ಒಂದು ವಿಶೇಷವಾದ ತಳಿ. ಭಾಸ್ಕರ ಈ ತಳಿಯನ್ನು ನಮ್ಮ ಗೇರು ಸಂಶೋಧನಾ ಕೇಂದ್ರ ಪುತ್ತೂರು 2006 ಬಿಡುಗಡೆ ಮಾಡಲಾಯಿತು. ಇದು ಒಂದು ಆಯ್ಕೆ ತಳಿ. ಈ ತಳಿಯು ಪಶ್ಚಿಮ ಕರಾವಳಿ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿದೆ. ಏಕೆಂದರೆ ಇದರ ಹೂ ಬಿಡುವ ಅವಧಿ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಇರುತ್ತೆ. ವಿಶೇಷವಾಗಿ ಈ ತಳಿಯಲ್ಲಿ ಕಡಿಮೆ ಮಧ್ಯಮ ತೀವ್ರತೆಯುಳ್ಳ ಚಾಸೊಳ್ಳೆ ಬಾಧೆ ಇದ್ದಲ್ಲಿ ಅದರಿಂದ ತಪ್ಪಿಸಿಕೊಳ್ಳುವ ಗುಣ ಇದೆ. ಹಾಗಾಗಿ ಇದು ಒಂದು ವಿಶೇಷ ಗುಣ, ಯಾಕಂದರೆ ರೈತರು ಪೆಸ್ಟಿಸೈಡ್ ಬಳಕೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಒಂದು ಗೊಂಚಲಿನಲ್ಲಿ ಈ ತಳಿಯಲ್ಲಿ 4-13 ಹಣ್ಣುಗಳು ಬಿಡುತ್ತವೆ. ನಮ್ಮ ಒಂದು ಸಂಶೋಧನಾ ಕೇಂದ್ರದ ರೆಕಾರ್ಡಿನ ಪ್ರಕಾರ 13ನೇ ವರ್ಷದಲ್ಲಿ ಸರಾಸರಿ 10.7 kg ಇಳುವರಿಯನ್ನು ನೀಡಿದೆ ಈ ತಳಿ. ಅದೇ ವರ್ಷದಲ್ಲಿ ಸುಮಾರು 19 kg ಇಳುವರಿ ಸಹ ದಾಖಲಾಗಿದೆ. ಇದರ ಬೀಜದ ತೂಕ 7.4 gram ಇರುತ್ತದೆ. 100 gram ಬೀಜ ಸಂಸ್ಕರಣೆ ಮಾಡಿದರೆ ನಮಗೆ 30.6 ತಿರುಳು ಸಿಗುತ್ತೆ, ಅಂದ್ರೆ ಗೋಡಂಬಿ, ತಿನ್ನುವ ಗೋಡಂಬಿ ನಮಗೆ ಸಿಗುತ್ತೆ. ಸೊ ಅದು ನಾವು ಶೆಲ್ಲಿಂಗ್ ಪರ್ಸೆಂಟೇಜ್ ಅಥವಾ ಔಟರ್ನ್ ಅಂತ ಕರಿತೇವೆ ಅದಕ್ಕೆ ನಾವು. ಇದು ಅತ್ಯಾಕರ್ಷಕ ಕಿತ್ತಳೆ ಬಣ್ಣದ ಹಣ್ಣುಗಳನ್ನು ಬಿಡುತ್ತದೆ. ಆ ಹಣ್ಣಿನಲ್ಲಿ 67.5 ರಸ ಇರುತ್ತೆ. ಇದರ ಒಂದು ರಫ್ತಾಗುವ ಶ್ರೇಣಿ W240. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಹೆಸರುವಾಸಿ ಪಡೆದಂತಕ್ಕಂಥ ತಳಿ, ಹಾಗೂ ನೆರೆಯ ಕೇರಳ ರಾಜ್ಯದಲ್ಲೂ ಸಹ ಹೆಚ್ಚು ಹೆಸರುವಾಸಿಯಾಗಿದೆ. NRCC ಸೆಲೆಕ್ಷನ್ 2 ಇದರ ಬಗ್ಗೆ ನೀವು ಹೇಳಿದ್ರಿ, ಇದರ ವಿಶೇಷತೆಗಳು ಏನೇನು? NRCC ಸೆಲೆಕ್ಷನ್ 2 ಇದು ಒಂದು ಆಯ್ಕೆ ತಳಿ, ನಾನಾಗಲೇ ಮೊದಲೇ ಹೇಳಿದೆ. ಇದು 1986 ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿ. ಇದು ಬೇಗನೆ ಹೂ ಬರುವಂತಹ ಒಂದು ತಳಿ. ಬೇರೆ ತಳಿಗಳಿಗೆ ಹೋಲಿಸಿದರೆ ಇದು ಬೇಗನೆ ಹೂ ಬರುತ್ತೆ. ನವೆಂಬರ್ ತಿಂಗಳಿನಲ್ಲೇ, ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಪ್ರಾರಂಭದಲ್ಲೇ ಹೂ ಬಿಡುತ್ತೆ. ಇದರ ಹೂ ಬಿಡುವ ಅವಧಿ 74 ದಿನಗಳು, ಅಂದ್ರೆ ಸ್ವಲ್ಪ ಕಡಿಮೆ ಅವಧಿ. ಇದರ ಇಳುವರಿ ಕ್ಷಮತೆ 9 kg ಇದೆ ಒಂದು ಮರಕ್ಕೆ. ಮತ್ತು ಇದು ಹೆಚ್ಚು ತುಂಬಾ ಹೂಗಳನ್ನು ಬಿಡುತ್ತದೆ. ಅದರ ಗುಣ ಏನಂದ್ರೆ ಹೂಗಳು ಸ್ವಲ್ಪ ಒಣಗಿ ಹೋಗುತ್ತೆ. ಆದರೆ ಇದರ ಒಂದು ಇನ್ನೊಂದು ವಿಶೇಷ ಗುಣ ಅಂದ್ರೆ ಇದರ ಒಂದು ಬೀಜದ ತೂಕ, ಇದನ್ನ ನಾವು ಬೋಲ್ಡ್ ನಟ್ ಅಂತ ಏನ್ ಕರಿತೇವೆ, ಅದು ಇದರ ಬೀಜದ ತೂಕ ಜಾಸ್ತಿ ಇರುತ್ತೆ. ಸುಮಾರು 9 gram ಬೀಜ ಇರುತ್ತೆ. ಮತ್ತೆ ಇದು ಇನ್ನೊಂದು ವಿಶೇಷ ಗುಣ ಇದರದ್ದು ಹೇಳ್ಬೇಕಪ್ಪ ಅಂತಂದ್ರೆ, ಈ ಸ್ವಲ್ಪ ಮಟ್ಟಿಗೆ ನಾವು ಪ್ರೂನಿಂಗ್ ಅಥವಾ ಸೌರಕ್ಕೆ ಮಾಡಿದಾಗ ಅದು ಮತ್ತೆ ಹೂ ಬಿಡುವ ಚಿಗುರು ಬಿಡಿದು ಹೂ ಬಿಡುವ ಒಂದು ಗುಣ ಹೊಂದಿದೆ. ಈಗ ಉಳ್ಳಾಲ ತಳಿಗಳ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ಉಳ್ಳಾಲ 1, 3, 4 ಅಂತ. ಇದರ ಒಂದು ವಿಶೇಷತೆಗಳೇನೇ? ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಉಳ್ಳಾಲ ತಳಿಗಳು ಬಿಡುಗಡೆ ಆಗಿವೆ ಸುಮಾರು ತಳಿಗಳು. ಉಳ್ಳಾಲ 1 ಆ ತಳಿಗಳಲ್ಲಿ ಉಳ್ಳಾಲ 1 ಇದು ಉಳ್ಳಾಲ ಸಂಶೋಧನಾ ಕೇಂದ್ರದ 1984 ಬಿಡುಗಡೆಯಾದಂತಹ ತಳಿ. ಇದು ಕರಾವಳಿ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿದೆ. ಇದರ ಸರಾಸರಿ ಇಳುವರಿ 16 kg ಒಂದು ಮರಕ್ಕೆ. ಇದು ಹಳದಿ ಮಿಶ್ರಿತ ಕೆಂಪು ಬಣ್ಣದ ಹಣ್ಣನ್ನು ಬಿಡುತ್ತದೆ. ಇದರ ಬೀಜದ ಸರಾಸರಿ ತೂಕ 6.7 gram ಇದೆ. ಸಂಸ್ಕರಣೆ ಮಾಡಿದಾಗ 100 gram ಬೀಜಕ್ಕೆ 30.7% ತಿರುಳು ನಮಗೆ ಸಿಗುತ್ತೆ. ಇದರ ರಫ್ತಾಗುವ ಶ್ರೇಣಿ ಉತ್ತಮವಾಗಿದ್ದು ಅದರ ಶ್ರೇಣಿ W210. ನಂತರ ಅದೇ ಉಳ್ಳಾಲ 3 ಇದೆ, ಅದೇ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿ ಉಳ್ಳಾಲ 3. ಈ ತಳಿಯನ್ನು 1993 ಬಿಡುಗಡೆ ಮಾಡಲಾಯಿತು. ಇದು ಸಹ ಕರಾವಳಿ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿದೆ. ಒಂದು ಮರಕ್ಕೆ 14.7 kg ಇಳುವರಿ ನೀಡುತ್ತೆ. ಬೀಜದ ಗಾತ್ರ 7 gram, ಕೆಂಪು ಹಣ್ಣು ಇದರ ಒಂದು ಬಣ್ಣ. 100 gram ಬೀಜಕ್ಕೆ 30% ತಿರುಳು ನಮಗೆ ದೊರೆಯುತ್ತೆ ಸಂಸ್ಕರಣೆ ಮಾಡಿದಾಗ. ರಫ್ತಾಗುವ ಶ್ರೇಣಿ ಉಳ್ಳಾಲ 1 ರೀತಿಯೇ W210 ಇದೆ. ನಂತರ ಇನ್ನೊಂದು ತಳಿ ಉಳ್ಳಾಲ 4. ಇದು 1994 ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಇದರ ಸರಾಸರಿ ಇಳುವರಿ 9.5 kg ಇದೆ ಒಂದು ಮರಕ್ಕೆ. ಬೀಜದ ತೂಕ 6.2 gram. ಆ ಎರಡು ತಳಿಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ. ಇದು ಹಳದಿ ಬಣ್ಣದ ಹಣ್ಣುಗಳನ್ನು ಬಿಡುತ್ತೆ, ಕರಾವಳಿ ಪ್ರದೇಶಕ್ಕೆ ಸೂಕ್ತ. 100 gram ಬೀಜ ಸಂಸ್ಕರಣೆ ಮಾಡಿದರೆ ನಮಗೆ 31% ತಿರುಳು ಸಿಗುತ್ತೆ. ಇದರ ರಫ್ತಾಗುವ ಶ್ರೇಣಿ W210. ನಂತರ ಕೇರಳದ ಗೇರು ಸಂಶೋಧನಾ ಕೇಂದ್ರ ಮಡಕತ್ತಾರ ಅಲ್ಲಿಂದ ಬಿಡುಗಡೆಯಾದಂತಹ ತಳಿಗಳಲ್ಲಿ ಮಡಕತ್ತಾರ 2 ಈ ತಳಿ ಮಡಕತ್ತಾರ ಗೇರು ಸಂಶೋಧನಾ ಕೇಂದ್ರದಿಂದ 1960 ಬಿಡುಗಡೆಯಾದಂತಹ ತುಂಬಾ ಹಳೆಯ ತಳಿ. ಇದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅಧಿಕ ಇಳುವರಿ ಕೊಡುತ್ತದೆ. ಇದರ ಹೂ ಬಿಡುವ ಅವಧಿ ನಾವು ಹೇಳ್ತೀವಿ, ಇದು ಸ್ವಲ್ಪ ಲೇಟ್, ತಡವಾಗಿ ಹೂ ಬಿಡುತ್ತೆ. ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬಿಟ್ಟು ಏಪ್ರಿಲ್ ಮೇ ನಲ್ಲಿ ಇಳುವರಿ ನಮಗೆ ಸಿಗುತ್ತೆ. ಬೀಜದ ಗಾತ್ರ 7 gram, ಸರಾಸರಿ ಇಳುವರಿ 10-15 kg ಒಂದು ಮರಕ್ಕೆ ಸಿಗುತ್ತೆ. ಒಂದು ವೇಳೆ ರೈತರು ಬೇಸಿಗೆ ಕಾಲದಲ್ಲಿ ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬಿಡುವುದರಿಂದ ಇದರ ಹಣ್ಣುಗಳು ನಮಗೆ ಏಪ್ರಿಲ್ ಮೇ ನಲ್ಲಿ ಸಿಗುತ್ತೆ. ಸೊ ಆವಾಗ ನಾವು ರೈತರು ನೀರಾಯಿಸಿದರೆ ಅಧಿಕ ಇಳುವರಿ ಪಡೆಯಲು ಸಹಾಯಕ ಆಗುತ್ತೆ. ಇದನ್ನು ಸಂಸ್ಕರಣೆ ಮಾಡಿದಾಗ ನಮಗೆ 26% ತಿರುಳು ಸಿಗುತ್ತೆ. ರಫ್ತಾಗುವ ಶ್ರೇಣಿ ಇನ್ನೋಣ. ನಂತರ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು, ಇಲ್ಲಿಂದ ವಿಶೇಷವಾಗಿ ಅಧಿಕ ಬೀಜದ ತೂಕ ಇರುವ ಎರಡು ತಳಿಗಳನ್ನು ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ. ಅವುಗಳೆಂದರೆ ನೇತ್ರ ಜಂಬೋ 1 ಮತ್ತು ನೇತ್ರ ಗಂಗಾ. ನಾನು ನೇತ್ರ ಜಂಬೋ 1 ಬಗ್ಗೆ ಈಗ ಹೇಳ್ತೇನೆ. ನೇತ್ರ ಜಂಬೋ 1 ಇದೊಂದು ಸಂಕರಣ ತಳಿ, ಹೈಬ್ರಿಡ್ ಅಂತ ಹೇಳ್ತೇವೆ. ಇದು ಕರಾವಳಿ ಪ್ರದೇಶಕ್ಕೆ ಸೂಕ್ತವಾಗಿ ಕಂಡುಬಂದಿದೆ. ಇದರ ಹೂ ಬಿಡುವ ಅವಧಿ ಡಿಸೆಂಬರ್ನಿಂದ ಮಾರ್ಚ್ ವರೆಗೆ ಇದ್ದು ಜನವರಿ ಫೆಬ್ರವರಿಯಲ್ಲಿ ಅಧಿಕವಾಗಿರುತ್ತದೆ ಹೂ ಬಿಡುವ ಒಂದು ಸಂಖ್ಯೆ. ಈ ತಳಿಯಲ್ಲಿ ಬೀಜ ಕೊಯ್ಲು ಜನವರಿಯಿಂದ ಮಾರ್ಚ್ ವರೆಗೆ ಮಾಡಬಹುದು. ಈ ತಳಿಯಲ್ಲಿ ಕೊಯ್ಲಿನ ಅವಧಿ ಕಡಿಮೆ ಇರುವುದರಿಂದ ಕೂಲಿ ಖರ್ಚು ನಮಗೆ ಕಡಿಮೆಯಾಗುತ್ತದೆ. ಬೀಜಗಳನ್ನು ಬೇಗ ಕೊಯ್ಲು ಮಾಡುವುದರಿಂದ, ಅಂದರೆ ಈ ಸೀಸನ್ನಿನಲ್ಲಿ ಬೇಗ ಹಣ್ಣು ಬೀಜಗಳು ಸಿಗುವುದರಿಂದ ನಮಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಹಕಾರಿಯಾಗುತ್ತದೆ. 10 ವರ್ಷದ ಮರವು 10 ಕೆಜಿ ಇಳುವರಿ ಕೊಡುತ್ತದೆ. ಈ ತಳಿಯಲ್ಲಿ 12 ಗ್ರಾಂ ತೂಕದ ಬೀಜಗಳಿರುತ್ತೆ. 100 ಗ್ರಾಂ ಬೀಜ ಸಂಸ್ಕರಣೆ ಮಾಡಿದರೆ ನಮಗೆ 29 ಗ್ರಾಂ ತಿರುಳು ದೊರೆಯುತ್ತೆ. ತಿರುಳಿನ ತೂಕ ನಾವು ಕರ್ನಲ್ ಅಂತ ಏನು ಕರಿತೇವೆ ಅದು 3.4 ಗ್ರಾಂ ಇದೆ. ಇದರ ರಫ್ತಾಗುವ ಶ್ರೇಣಿ W180. ಈಗ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕ ಗೇರು ರಫ್ತಾಗುವ ಶ್ರೇಣಿ ಇರೋದು W180, ಬಟ್ ಆದರೆ ಈ ತಳಿಯ ರಫ್ತಾಗುವ ಶ್ರೇಣಿ 130W130ಕ್ಕೆ ಹೊಂದುತ್ತೆ. ಈ ತಳಿಯಲ್ಲಿ ಆಕರ್ಷಕ ಕೆಂಪು ಬಣ್ಣದ ಸುಮಾರು 100 ಗ್ರಾಂ ತೂಕದ ಹಣ್ಣುಗಳು ಬಿಡುತ್ತವೆ. ಹಣ್ಣಿನಲ್ಲಿ 72% ಇರುತ್ತೆ. TSS ಅಥವಾ ಒಟ್ಟು ಕರಗುವ ಘನವಸ್ತುಗಳಿಗೆ ಅಂಶ 13 ಡಿಗ್ರಿ ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಇದರ ವಿಶೇಷ ಗುಣಗಳು ಹೇಳಬೇಕಪ್ಪ ಅಂದ್ರೆ ಒಂದೇ ತರನಾದ ದೊಡ್ಡ ಗಾತ್ರದ ಬೀಜಗಳು. ನಮ್ಮ ಒಂದು ಮರವನ್ನು ಗಮನಿಸಿದಾಗ ಬೀಜಗಳನ್ನು ನೋಡಿದರೆ ಅಲ್ಲಿ ಮರದಲ್ಲಿ ಒಂದೇ ಎಲ್ಲವೂ ಒಂದೇ ರೀತಿಯ ಗಾತ್ರದ ಬೀಜಗಳು ಇರುತ್ತವೆ ಮತ್ತು ಬೀಜಗಳು ಗೊಂಚಲಾಗಿ ಗೊಂಚಲಿನಲ್ಲಿ ಬಿಡುತ್ತವೆ. ಮತ್ತು ಇದರ ರಫ್ತಾಗುವ ಶ್ರೇಣಿ ನಾನು ಹೇಳಿದಾಗ W130 ಇರುತ್ತದೆ. ಅಧಿಕ ಮಾರುಕಟ್ಟೆ ಬೆಲೆ ನಮಗೆ ಸಿಗೋಕ್ಕೆ ಅವಕಾಶ ಇದೆ ಬೀಜದ ಗಾತ್ರ ದೊಡ್ಡ ಇರುವುದರಿಂದ. ಮತ್ತು ರೈತರು 50% ಕೂಲಿ ಖರ್ಚು ಮಾಡಬಹುದು. ತಿರುಳಿನ ಸಿಪ್ಪೆ ಸುಲಭವಾಗಿ ಆ ಕರ್ನಲಿನ ಮೇಲೆ ಇರತಕ್ಕಂಥ ಸಿಪ್ಪೆಯನ್ನು ಸುಲಭವಾಗಿ ನಾವು ಬಿಡಿಸಬಹುದು. ಇನ್ನೊಂದು ತಳಿ ಅಧಿಕ ತೂಕ ಬೀಜದ ಇರುವ ತಳಿ ಇನ್ನೊಂದು ತಳಿ ನೇತ್ರ ಗಂಗಾ ಅಂತ ಹೇಳ್ತಾ ಕರಿತೇವೆ ನಾವು. ಅದು H130 ಅಂತ ಹೇಳ್ತಾ ಇದ್ವಿ. ಅದು ಸಂಕರಣ ತಳಿ. ಇದು ಸುಮಾರು ಇದರ ಬೀಜದ ತೂಕ ಸುಮಾರು 13 ಗ್ರಾಂ ಇರುತ್ತೆ. ಇದು ದೊಡ್ಡ ಗಾತ್ರದ ಬೀಜ ಅಂದ್ರೆ 12-13 ಗ್ರಾಂ ಬೀಜವನ್ನು ಗೊಂಚಲುಗಳಲ್ಲಿ ಬಿಡುತ್ತೆ. ಈ ತಳಿಯನ್ನು ನಮ್ಮ ಸಂಶೋಧನಾ ಕೇಂದ್ರದಿಂದ 2018 ಬಿಡುಗಡೆ ಮಾಡಲಾಯಿತು. ಈ ತಳಿ ಇನ್ನೊಂದು ವಿಶೇಷ ಗುಣ ಅಂದ್ರೆ ಈ ತಳಿಯನ್ನು ನಾವು ಸವರುವಿಕೆ ಮಾಡಿದರೆ ಮರವನ್ನು ಅದು ಮತ್ತೆ ಚಿಗುರು ಬಿಟ್ಟು ಮತ್ತೆ ಹೂ ಬಿಡುತ್ತೆ. ಆ ಕಾರಣದಿಂದ ಇದನ್ನು ನಾವು ಅತಿಸಾಂದ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಲು ಸೂಕ್ತವಾಗಿದೆ. 3ನೇ ವರ್ಷದಲ್ಲಿಯೇ ಮರವೊಂದಕ್ಕೆ 5 ಕೆಜಿಗಿಂತ ಮೇಲ್ಪಟ್ಟು ಇಳುವರಿ ನಮಗೆ ದಾಖಲಾಗಿದೆ. ಇದರ ರಫ್ತಾಗುವ ಶ್ರೇಣಿ W180, ಆದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಶ್ರೇಣಿ, ಬಟ್ ಇದು ಸಹ ನಮಗೆ ಇದರ ಶ್ರೇಣಿ W130. ಇದು ಇತ್ತೀಚೆಗೆ ನಮ್ಮ ಈ ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ನಮಗೆ ಬರುತ್ತಿದೆ. ಅತಿ ಸಾಂದ್ರ ಪದ್ಧತಿಯಲ್ಲಿ ಅಥವಾ ಸಾಂದ್ರ ಪದ್ಧತಿಯಲ್ಲಿ ಈ ತಳಿಯನ್ನು ಬೆಳೆಯಲು ತುಂಬ ಸೂಕ್ತ. ಇನ್ನೊಂದು ತಳಿ ನಮ್ಮ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂಥ ತಳಿ ನೇತ್ರ ವಾಮನ. ಇದೊಂದು ಸೆಲೆಕ್ಷನ್ ತಳಿ ಅಥವಾ ಆಯ್ಕೆ ತಳಿ. ಇದು ನಮ್ಮ ಜರ್ಮ್ಪ್ಲಾಸಮ್ ಅಂತ ಏನ್ ಕರಿತೀವಿ ಅದರಿಂದ ಒಂದು ಆಯ್ದ ತಳಿ. ಈ ತಳಿಯನ್ನು ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ 2020 ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ ನಾವು. ಇದು ನವೆಂಬರ್ ತಿಂಗಳಿನಲ್ಲೇ ಹೂ ಬಿಟ್ಟು ಫೆಬ್ರವರಿಯಲ್ಲಿ ಬೀಜ ಕೊಯ್ಲಿಗೆ ನಮಗೆ ಬರುತ್ತದೆ. ಈ ತಳಿಯ ವಿಶೇಷವೆಂದರೆ ಇದೊಂದು ಕುಬ್ಜ ತಳಿ ಅಥವಾ ಡ್ವಾರ್ಫ್. ಇದರ ಒಂದು ಗಿಡದ ಎತ್ತರ 2.5-3 ಮೀಟರ್ ಅದಕ್ಕಿಂತ ಹೆಚ್ಚು ಹೋಗುವುದಿಲ್ಲ. ಅದು 10 ವರ್ಷಗಳ ಒಂದು ಪ್ರಾಯದಲ್ಲಿ. ಇದು ಇನ್ನೊಂದು ವಿಶೇಷ ಗುಣ ಅಂದರೆ ಇದೊಂದು ದೀರ್ಘಾವಧಿ ಹೂ ಬಿಡುವ ತಳಿ. ಸುಮಾರು 90 ದಿನಗಳವರೆಗೆ ನವೆಂಬರ್ನಿಂದ 90 ದಿನಗಳವರೆಗೆ ಹೂ ಬಿಡುತ್ತಾನೆ ಹೋಗುತ್ತೆ. ಇದು ಕುಬ್ಜ ತಳಿ ಆಗಿರುವ ಕಾರಣದಿಂದ ಈ ತಳಿಯನ್ನು ನಾವು ಅತಿಸಾಂದ್ರ ಪದ್ಧತಿಗೆ ಅಳವಡಿಸಿಕೊಳ್ಳಬಹುದು. ಅತಿಸಾಂದ್ರ ಪದ್ಧತಿ ಅಂದರೆ 3 ಮೀಟರ್ x 3 ಮೀಟರ್ ಅಥವಾ 10 ಅಡಿ 10 ಅಡಿ ನಾವು ಸ್ಪೇಸಿಂಗಲ್ಲಿ ಈ ತಳಿಯನ್ನು ಬೆಳೆಯಬಹುದು. ಇದರ ಬೀಜದ ಗಾತ್ರ 5.5 ಗ್ರಾಂ. ಮರವೊಂದಕ್ಕೆ ಸರಾಸರಿ ಇಳುವರಿ 4ನೇ ವರ್ಷಕ್ಕೆ ದಾಖಲಾಗಿರ್ತಕ್ಕಂಥ ಇಳುವರಿ 1-1.5 ಕೆಜಿ. ಈ ತಳಿಯಲ್ಲಿ ಮತ್ತೊಂದು ವಿಷಯದ ಏನಂದ್ರೆ ಕೂಲಿ ಖರ್ಚು ಕಡಿಮೆ ಮಾಡಬಹುದು. ಯಾಕಂದ್ರೆ ಮರ ಎತ್ತರ ಇರುವುದಿಲ್ಲ, ಸುಲಭವಾಗಿ ಹಣ್ಣುಗಳನ್ನು ಬೀಜಗಳನ್ನು ನಾವು ಹೆಕ್ಕಬಹುದು. ಚಿಂತಾಮಣಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮೊದಲು ಅದರ ಒಂದು ಕೇಂದ್ರವಾಗಿತ್ತು ಚಿಂತಾಮಣಿ. ತದನಂತರ ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅದಕ್ಕೆ ಸೇರಿಕೊಂಡಿದೆ. ಈ ಚಿಂತಾಮಣಿಯಿಂದ ನಂತರ ಈಗ ಒಗಳಗೆರೆ ಎನ್ನುವ ಪ್ರದೇಶಕ್ಕೆ ಅದು ಸ್ಥಳಾಂತರಗೊಂಡಿದೆ. ಮೊದಲು ಚಿಂತಾಮಣಿಯಿಂದ ಅಭಿವೃದ್ಧಿಗೊಳಿಸತಕ್ಕಂಥ ತಳಿಗಳು ಹೇಳಬೇಕಪ್ಪ ಅಂದ್ರೆ ಚಿಂತಾಮಣಿ 1, ಚಿಂತಾಮಣಿ 2. ಇವು ಬಯಲು ಈ ಚಿಂತಾಮಣಿಯಲ್ಲಿ ಬಯಲುಸೀಮೆಗೆ ಸೂಕ್ತವಾಗುವ ತಳಿಗಳನ್ನು ಅಭಿವೃದ್ಧಿಗೊಳ್ಳುವ ಕಾರ್ಯ ನಡೀತಿದೆ. ಅದರಲ್ಲಿ ಚಿಂತಾಮಣಿ 1 ಈ ತಳಿಯನ್ನು ಕೃಷಿ ಸಂಶೋಧನಾ ಕೇಂದ್ರ ಚಿಂತಾಮಣಿಯಿಂದ 1993 ಬಿಡುಗಡೆ ಮಾಡಲಾಗಿದೆ. ಇದು ಕರ್ನಾಟಕದ ಮೈದಾನ ಪ್ರದೇಶಕ್ಕೆ ಸೂಕ್ತವಾಗಿದೆ. ಇದರ ಹೂ ಬಿಡುವ ಅವಧಿ ಜನವರಿಯಿಂದ ಏಪ್ರಿಲ್ ವರೆಗೆ. 1 ಮರಕ್ಕೆ ಸರಾಸರಿ ಇಳುವರಿ 7.2 ಕೆಜಿ. ಇದರ ಬೀಜದ ತೂಕ 6.9 ಗ್ರಾಂ ಇದೆ. ಸಂಸ್ಕರಣೆ ಮಾಡಿದರೆ ನಮಗೆ 31% ತಿರುಳು ಸಿಗುತ್ತೆ. ಇದರ ರಫ್ತಾಗುವ ಶ್ರೇಣಿ W210. ಅದೇ ರೀತಿಯಲ್ಲಿ ತದನಂತರ ಚಿಂತಾಮಣಿ 2 ಈ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿತ್ತು. ಅದು 2007 ಬಿಡುಗಡೆ ಮಾಡಿದ್ದಾರೆ. ಇದು ಕರ್ನಾಟಕದ ಮೈದಾನ ಪ್ರದೇಶಗಳಿಗೆ ಬಯಲುಸೀಮೆ ಅಂತ ಏನು ಕರಿತೇವೆ ಅದಕ್ಕೆ ಸೂಕ್ತವಾಗಿದೆ. ಡಿಸೆಂಬರ್ನಿಂದ ಜನವರಿವರೆಗೆ ಇದರ ಹೂ ಬಿಡುವ ಅವಧಿ. ಸರಾಸರಿ ಇಳುವರಿ 12.4 ಕೆಜಿ ಇದೆ. ಬೀಜದ ತೂಕ 7.9 ಗ್ರಾಮು, ಕೆಂಪು ಹಣ್ಣು ಬಿಡುತ್ತೆ, ರಫ್ತಾಗುವ ಶ್ರೇಣಿ W210. ಇನ್ನೊಂದು ನಾವು ಬಯಲು ಸೀಮೆಗೆ ರೆಕಮೆಂಡ್ ಮಾಡ್ತಕ್ಕಂಥ ಅಥವಾ ಶಿಫಾರಸು ಮಾಡ್ತಕ್ಕಂಥ ತಳಿ ಅಂದರೆ ಧನ. ಇದು ಕೇರಳದ ಮಡಕತರ ಸಂಶೋಧನಾ ಕೇಂದ್ರದಿಂದ 1993 ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ಸಂಕರಣ ತಳಿ, ನಾನು ಹೇಳಿದ್ನಲ್ಲ ಹೈಬ್ರಿಡ್ ಅಂತ, ಅದು ಆ ಒಂದು ಗ್ರೂಪಿಗೆ ಇದು ಸೇರಿಕೊಳ್ಳುತ್ತೆ. ಇದು ಕರ್ನಾಟಕದ ಮೈದಾನ ಪ್ರದೇಶಕ್ಕೆ ಸೂಕ್ತವಾಗಿದೆ. ಮರವೊಂದಕ್ಕೆ ಸರಾಸರಿ ಇಳುವರಿ 17.5 kg ಸಿಗುತ್ತೆ. ಬೀಜದ ತೂಕ 8.2 ಗ್ರಾಮ್, ಇದರ ಬೀಜದ ತೂಕ ಸ್ವಲ್ಪ ಹೆಚ್ಚಿದೆ. ಹಣ್ಣಿನ ಬಣ್ಣ ಹಳದಿ. ರಫ್ತಾಗುವ ಶ್ರೇಣಿ W280. ಇನ್ನೊಂದು ತಳಿ ಉಳ್ಳಾಲ ಕೇಂದ್ರದಿಂದ ಬಿಡುಗಡೆ ಆದಂತಹ ಇನ್ನೊಂದು ತಳಿ UN50 ಅಂತ ಕರೀತೇವೆ. ಈ ತಳಿಯನ್ನು ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ 1995 ಬಿಡುಗಡೆ ಮಾಡಲಾಗಿತ್ತು. ಇದು ಮಧ್ಯಮಾವಧಿಯಲ್ಲಿ ಹೂ ಬಿಡುವ ತಳಿ. ಮಧ್ಯಮಾವಧಿ ಅಂದ್ರೆ ನಮಗೆ ಜನವರಿ, ಆ ರೀತಿಯಲ್ಲಿ ಜನವರಿಯಿಂದ ಹೂ ಬಿಡುವಂತ ತಳಿ. ಇದು ಮರವೊಂದಕ್ಕೆ ಸರಾಸರಿ 10.5 kg ಇಳುವರಿ ಕೊಡುತ್ತೆ. ಬೀಜದ ತೂಕ 9 ಗ್ರಾಮ್ ಇದೆ. ಇದನ್ನು ಸಂಸ್ಕರಣೆ ಮಾಡಿದರೆ ನಮಗೆ 32.8% ಅಧಿಕ ಸಂಸ್ಕರಣಾ ಸಾಮರ್ಥ್ಯ ಇದೆ. ಇದರ ರಫ್ತ ಘೋಷಣೆ W180. ಇದು ಕರಾವಳಿ ಪ್ರದೇಶಕ್ಕೆ ಸೂಕ್ತವಾಗಿದೆ. ಈಗ ಸಾಕಷ್ಟು ತಳಿಗಳ ಬಗ್ಗೆ ನೀವು ಪರಿಚಯ ಮಾಡಿಕೊಂಡು ಅದರ ಒಂದು ವಿಶೇಷತೆಗಳು ಏನೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗೇರು ಕೃಷಿಯಲ್ಲಿ ತಳಿಗಳ ಆಯ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ ಕೇಳಿದ್ದೀವಿ, ಇದರ ಬಗ್ಗೆ ಹೇಳಿ. ನಾ ಈ ಮೊದಲೇ ತಿಳಿಸಿದ ಹಾಗೆ 50% ಕೊಡುಗೆ ತಳಿಗಳ ಆಯ್ಕೆಯಲ್ಲಿಯೇ ನಮಗೆ ಆಗುತ್ತೆ. ಆ ಕಾರಣದಿಂದ ತಳಿ ಆಯ್ಕೆ ಪ್ರಮುಖ. ಇನ್ನುಳಿದ 50% ನಾವು ಬೇಸಾಯ ಕ್ರಮಗಳನ್ನು ಅಳವಡಿಸುವುದರ ಮೂಲಕ ಕೀಟ ನಿರ್ವಹಣೆ, ಕಳೆ ನಿರ್ವಹಣೆ, ನೀರಿನ ನಿರ್ವಹಣೆ ಇವುಗಳನ್ನು ಮಾಡುವುದರಿಂದ ನಾವು ಇನ್ನೂ 50% ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಿದೆ. ಸೊ ಹಾಗಾಗಿ ಸುಧಾರಿತ ತಳಿಗಳ ಬಳಕೆ ಗೇರು ಉತ್ಪಾದನೆ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಮೊದಲು ವಿವರಿಸಿದ ತಳಿಗಳನ್ನು ಆಯಾ ಪ್ರದೇಶಕ್ಕೆ ತಕ್ಕಂತೆ ರೈತರು ಆಯ್ಕೆ ಮಾಡಿ ಗೇರು ಕೃಷಿ ಮಾಡಿದಲ್ಲಿ ಕರ್ನಾಟಕದಲ್ಲಿ ಗೇರು ಉತ್ಪಾದನೆ ಹೆಚ್ಚಿಸಬಹುದಾಗಿದೆ. ಬಹಳ ಸಂತೋಷ ಡಾಕ್ಟರ್ ಈರದಾಸಪ್ಪ ಅವರೇ. ಗೇರು ಬೆಳೆಯಲ್ಲಿ ಲಭ್ಯ ಇರುವಂತಹ ತಳಿಗಳು ಏನೇನು ಹಾಗೂ ಅವುಗಳ ಒಂದು ವಿಶೇಷತೆಗಳು ಮತ್ತು ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಈ ಕುರಿತು ಹಿರಿಯ ವಿಜ್ಞಾನಿ ಡಾಕ್ಟರ್ ಈರದಾಸಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಗೇರಿನ ತಿರುಳು ತಿಳಿವು, ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್. ಈಗ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300 ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಕಾಂಡದ ಒಣಗಿದ ತೊಗಟೆ, ಕ್ವಿಲ್ಸ್, ಕ್ವಿಲಿಂಗ್ಸ್, ಚಿಪ್ಸ್, ಎಲೆಗಳು ಮತ್ತು ಮೊಗ್ಗು ದಾಲ್ಚೀನಿ ಮರದ ಪ್ರಮುಖ ವಾಣಿಜ್ಯ ಭಾಗಗಳು. ಎಲೆ ಮತ್ತು ತೊಗಟೆಯನ್ನು ವಿವಿಧ ಬಗೆಯ ಸುಗಂಧ ದ್ರವ್ಯ ಎಣ್ಣೆಗಳನ್ನು ತೆಗೆಯುವುದಕ್ಕೆ ಬಳಸಲಾಗುತ್ತದೆ. ಇತ್ತೀಚೆಗೆ ಮಿಡಿಕಾಯಿ ಅಥವಾ ಮೊಗ್ಗುಗಳನ್ನು ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವುದರಿಂದ ಬಹಳಷ್ಟು ಲಾಭವನ್ನು ಪಡ್ಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಪ್ರಮುಖ ಉತ್ಪನ್ನವಾಗಿ ಇದನ್ನು ಬಳಕೆ ಮಾಡಲಾಗುತ್ತದೆ. ತೊಗಟೆಯು ಚೇತೋಹಾರಿ ಸುಗಂಧ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಪಾಕಶಾಲೆಯ ವಿವಿಧ ಬಗೆಯ ಉತ್ಪನ್ನಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ. ತೊಗಟೆಯನ್ನು ಆಹಾರಗಳಲ್ಲಿ ಸುವಾಸನೆಯ ಪದಾರ್ಥವಾಗಿ, ಔಷಧಿ ಮತ್ತು ಸುಗಂಧ ದ್ರವ್ಯಗಳಲ್ಲಿಯೂ ಕೂಡ ಹೆಚ್ಚಾಗಿ ಬಳಸಲಾಗುತ್ತದೆ. ದಾಲ್ಚೀನಿಯನ್ನು ಕೇಕ್, ಬಿಸ್ಕೆಟ್, ಸಿಹಿ ತಿಂಡಿಗಳು, ಆಹಾರ ಸಂರಕ್ಷಣೆ ಪದಾರ್ಥವಾಗಿ ಮತ್ತು ಸಾಬೂನು ಉದ್ಯಮಗಳಲ್ಲೂ ಕೂಡ ಬಳಸಲಾಗ್ತಾ ಇದ್ದು, ಹಣ್ಣುಗಳಿಂದ ಪಡೆದಿರುವಂತಹ ಕೊಬ್ಬನ್ನು ಮೇಣದ ಬತ್ತಿಗಳಿಗೆ ಬಳಸಲಾಗ್ತಾ ಇತ್ತು. ತೊಗಟೆಯನ್ನು ಕ್ವಿಲ್ಗಳ ರೂಪದಲ್ಲಿ ರಫ್ತು ಮಾಡಲಾಗ್ತಾ ಇದ್ದು,

ಬೇಡುವೆ ನಾವರ ನೀಡೈ ಗಣಪತಿ, ಬೇಡುವೆ ನಾವರ ನೀಡೈ ಗಣಪತಿ, ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಮಾಡುವೆ ಪೂಜೆಯ ಕೊರಳಿನ ಕರಿಮಣಿ ನವರತ್ನದ ಮಣಿ, ಕೊರಳಿನ ಕರಿಮಣಿ ನವರತ್ನದ ಮಣಿ, ವರನೆ ವಧುವಿಗೆ ಪರತರ ದಿನ ಮಣಿ, ವರನೆ ವಧುವಿಗೆ ಪರತರ ದಿನ ಮಣಿ, ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಮಾಡುವೆ ಪೂಜೆಯ ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಮಾಡುವೆ